ಈ ಕಾರ್ಯಕ್ರಮದ ಪ್ರಾಯೋಜಕರು ತೋಟಗಾರಿಕಾ ಇಲಾಖೆ ಕರ್ನಾಟಕ ಸರ್ಕಾರ. ತಾಂತ್ರಿಕ ನೆರವು ಬಿಂದು, ಸಿಬಿ ಜೋಶಿ ಹಾಗೂ ರಾಜ್ಕುಮಾರ್. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು. ಈಗ ವೇಳೆ 6:50. ಆತ್ಮೀಯ ಕೇಳಿದರೆ ತರಂಗಾಂತರ 444.44 ಮೀಟರ್ಗಳು ಅಂದರೆ 675 kHz ಮತ್ತು ಎಫ್ಎಂ 103.5 MHz ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕಾರ್ಯಕ್ರಮಗಳನ್ನು ತಾವು ಆಲಿಸ್ತಾ ಇದ್ದೀರಿ. ಈಗ ಒಂದು ಚಿತ್ರಗೀತೆ ಕೇಳೋಣ. ಚಿತ್ರ ಬೆಳ್ಳಿಮೋಡ, ಗಾಯಕ ಡಾಕ್ಟರ್ ಪಿಬಿ ಶ್ರೀನಿವಾಸ್. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ವಿಜಯ ಭಾಸ್ಕರ್ ಅವರ ಸಂಗೀತವಿದೆ. ಇದೇ ನನ್ನವು ಉತ್ತರ, ನಿನ್ನ ಒಗಟಿಗೆ ಉತ್ತರ ಕೊಡುಗೆ ಬಾರಿ ಹತ್ತಿರ, ಕೊಡುಗೆ ಬಾರಿ ಹತ್ತಿರ. ಇದೇ ನನ್ನ ಉತ್ತರ, ನಿಂತ ಬಳ್ಳಿಗೆ ಮರಬು ಕೊಡುವ ಉತ್ತರ, ಬಳಸಿ ನಿಂತ ಬಳ್ಳಿಗೆ ಮರಬು ಕೊಡುವ ಉತ್ತರ, ಅರಳಿ ನಿಂತ ಹೂವಿಗೆ ದುಂಬಿ ಕೊಡುವ ಉತ್ತರ, ನಿನ್ನ ಒಗಟಿಗೆ ಉತ್ತರ ಕೊಡುಗೆ ಬಾರಿ ಹತ್ತಿರ, ಕೊಡುಗೆ ಬಾರಿ ಹತ್ತಿರ.